नास्ति दुर्भिक्षा, कृषितो नास्ति दुर्भिक्षा, कृषितो नास्ति दुर्भिक्षा, कृषितो नास्ति दुर्भिक्षा। ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೊಡಗು ಜಿಲ್ಲೆಯಲ್ಲಿ ಹೈನುಗಾರಿಕೆ ಈ ಕುರಿತು ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಎಸ್ಸಿ ಸುರೇಶ್ ಅವರೊಡನೆ ಸಂದರ್ಶನ. ರೈತ ಬಾಂಧವರೇ, ಶ್ರೋತೃಗಳೇ, ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ಸಿ ಸುರೇಶ್ ಅವರ ಜೊತೆಗೆ ನಾವು ಮಾತನಾಡುತ್ತಿದ್ದೇವೆ. ಕೊಡಗು ಪ್ರಾಂತ್ಯದಲ್ಲಿ ರೈತರು ಹೈನುಗಾರಿಕೆಯನ್ನ ಯಾಕಾಗಿ ಮಾಡಿಕೊಳ್ಬೇಕು, ಹಸುಗಳನ್ನ ವಿಶೇಷವಾಗಿ ಹೇಗೆ ಸಾಕೊಳ್ಬೇಕು, ಇತಿಮಿತಿಯಲ್ಲೂ ಹೇಗೆ ಸಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರು ಸಲಹೆಗಳನ್ನ ನೀಡುತ್ತಿದ್ದಾರೆ. ಡಾಕ್ಟರ್, ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ನಮಸ್ಕಾರ ರೈತ ಬಾಂಧವರೇ. ಈ ದಿನ ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಹೈನುಗಾರಿಕೆಯನ್ನ ನಾವು ಮಾಡೋದಾದ್ರೆ ರೈತರು ಯಾವೆಲ್ಲ ನಿಟ್ಟಿನಲ್ಲಿ ಕೈಗೊಳ್ಳಬಹುದು, ಹಾಗೆ ಅದರಿಂದ ಹೇಗೆ ತಮ್ಮ ಜೀವನ ನಿರ್ವಹಣೆಯನ್ನ ಉತ್ತಮವಾಗಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋಣ. ಮೊದಲನೇದಾಗಿ, ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕೊಡಗು ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ಬರತಕ್ಕಂತ ಯಥೇಚ್ಛವಾಗಿ ಮಳೆ ಬೀಳತಕ್ಕಂತ ಪ್ರದೇಶವಾಗಿದ್ದು ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ವಿಪುಲವಾದ ಅವಕಾಶಗಳಿದ್ದು ಈ ನಿಟ್ಟಿನಲ್ಲಿ ನೋಡುವುದಾದ್ರೆ ಹೈನುಗಾರಿಕೆ ಅಂದಾಗ ನಮಗೆ ಕಂಡು ಬರತಕ್ಕಂಥದ್ದು ವಿದೇಶಿ ತಳಿ ಹಸುಗಳು. ಅದರಲ್ಲೂ ಮುಖ್ಯವಾಗಿ ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ಜರ್ಸಿ ತಳಿ ವಿದೇಶಿ ಹಸು ನಮಗೆ ತುಂಬಾ ಸೂಕ್ತವಾಗಿ ಕಂಡು ಬರ್ತದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಹಾಲನ್ನು ದೇಸಿ ತಳಿಗಳಿಗಿಂತ ಜಾಸ್ತಿ ಕೊಡ್ತದೆ, ಹಾಗೂ ಹಾಲಿನಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ. ಅಲ್ಲದೆ ಯಥೇಚ್ಛವಾಗಿ ಮಳೆ ಬೀಳ್ತಕ್ಕಂಥ ಈ ನಮ್ಮ ಗುಡ್ಡಗಾಡು ಪ್ರದೇಶದ ಒಂದು ವಾತಾವರಣಕ್ಕೆ ತುಂಬಾ ಅತ್ಯುತ್ತಮವಾಗಿ ಹೊಂದಿಕೊಂಡು ಹಾಲಿನ ಇಳುವರಿಯನ್ನ ಹೆಚ್ಚಾಗಿ ನೀಡುತ್ತದೆ. ಸೊ ಈ ನಿಟ್ಟಿನಲ್ಲಿ ನೋಡುವಾಗ ನಾವು ಜರ್ಸಿ ಹಸು ಮೂಲತಃ ಇಂಗ್ಲೆಂಡ್ನ ಜರ್ಸಿ ದ್ವೀಪದ ಒಂದು ಹಸುವಾಗಿದ್ದು ಭಾರತೀಯ ಹಸು ತಳಿಗಳಿರ್ತದೋ ಇದರ ಒಂದು ಅಂಶ ರಕ್ತ ಸಂಬಂಧವನ್ನು ಸಹ ಇದು ಹೊಂದಿರ್ತದೆ. ಎಚ್ ಎಫ್ ಹಸು ಅಂದ್ರೆ ಹೋಲ್ಸ್ಟೈನ್ ಫ್ರೀಷಿಯನ್ ಹಸು, ಕಪ್ಪು ಬಿಳಿ ಅಂತ ಹೇಳ್ತೀವೋ ಆ ಹಸುಗೆ ಹೋಲಿಕೆ ಮಾಡಿಕೊಂಡಲ್ಲಿ ಬರ್ತಕ್ಕಂತ ಕಾಯಿಲೆ ಪ್ರಮಾಣಗಳು ಸಹ ಕಡಿಮೆ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಜರ್ಸಿ ಹಸುವನ್ನ ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೇನೆ. ಹಾಗೆ ಹಸುವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಗಮನಿಸಬೇಕಾದ ಕೆಲವೊಂದು ಆಯ್ಕೆ ಅಂಶಗಳು ಏನಪ್ಪಾ ಅಂತಂದ್ರೆ, ಹಸು ಸಾಧಾರಣವಾಗಿ ಮೊದಲನೇ ಅಥವಾ ಮೂರನೇ ಸೂಲಿನ ಒಳಗೆ ಇರಬೇಕು, ಹಾಗೂ ಕರು ಹಾಕಿ ಕರು ಜೊತೆಯಲ್ಲಿರ್ತಕ್ಕಂಥ ಹಸುವನ್ನ ನಾವು ತೆಗೆದುಕೊಂಡು ಬರಬೇಕು. ಹಾಗೂ ಹಸುವಿನ ಮುಖ ಲಕ್ಷಣಗಳನ್ನು, ದೇಹದ ಲಕ್ಷಣಗಳನ್ನು ಗಮನಿಸೋದಾದ್ರೆ ಹಸುವಿನ ಬೆನ್ನು ಹುರಿ ನೇರವಾಗಿರಬೇಕು, ಕಾಲುಗಳು ಸಮಾನಾಂತರವಾಗಿರಬೇಕು, ಹಾಗೂ ಕಣ್ಣುಗಳು ಮತ್ತು ದೇಹಗಳು ಒಳಪಿನಿಂದ ಕೂಡಿರಬೇಕು. ಇನ್ನು ಕೆಚ್ಚಲಿನ ವಿಚಾರಕ್ಕೆ ಬಂದಾಗ ಹಾಲಿನ ನರ ಅಂತ ಹೇಳ್ತೀವಿ, ಮಿಲ್ಕ್ ವೇನ್ ಅಂತ ಹೇಳ್ತೀವಿ. ಕೆಚ್ಚಲಿನಿಂದ ಮುಂದೆ ಏನು ಒಂದು ರಕ್ತನಾಳ ಬರ್ತದೋ ಅದನ್ನ ಹಾಲಿನ ನರ ಅಂತ ಹೇಳ್ತೀವಿ. ಅದು ಜಾಸ್ತಿ ಉಬ್ಬಿದ್ದಷ್ಟು ಹಾಗೂ ತುಂಬಾ ಟಾರ್ಚರಸ್ ಅಂತ ಹೇಳ್ತೀವಿ, ಆ ರೀತಿ ಇದ್ದಷ್ಟು ಅದು ಉತ್ತಮ ಹಾಲಿನ ತಳಿಯ ಒಂದು ಹಸು ಆಗಿರ್ತದೆ. ಹಾಗೆ ಕೆಚ್ಚಲು ಸಹ ಯಾವುದೇ ಒಂದು ಗಡ್ಡೆ ಅಥವಾ ಯಾವುದೇ ಇದರಿಂದ ಕೂಡಿರಬಾರದು. ಕೆಚ್ಚಲೆಯ ನಾಲ್ಕು ಮಲೆ ತೊಟ್ಟುಗಳು ಸಮಾನ ದೂರದಲ್ಲಿ ಇರಬೇಕು, ಹಾಗೂ ಅದು ಪೆಂಡ್ಯುಲಸ್ ಅಂತ ಹೇಳ್ತೇವೆ, ಅಂದ್ರೆ ತೂಗಾಡುವ ಒಂದು ಸ್ಥಿತಿಯಲ್ಲಿ ಕೆಚ್ಚಲು ಇರಬೇಕಾಗುತ್ತೆ. ಇನ್ನ ಹಸುವನ್ನ ನಾವು ತೆಗೆದುಕೊಂಡು ಬಂದಾಗ ಹಸುವನ್ನ ಸಾಕುವ ನಿರ್ವಹಣೆಯಲ್ಲಿ ನಮ್ಮ ದೇಶೀಯ ತಳಿಗಳಿಗೆ ಕಂಪೇರ್ ಮಾಡಿಕೊಂಡು ಕೆಲವು ಜನ ರೈತರುಗಳು ಮಾಡ್ತಾರೆ. ಸೊ ಅದಕ್ಕೆ ಹೋಲಿಕೆ ಮಾಡಿಕೊಂಡು ಮಾಡುವಾಗ ಏನಾಗುತ್ತೆ, ಕೊಟ್ಟಿಗೆಯಲ್ಲಿ ಅದರಲ್ಲೂ ನೆಲ ಸರಿಯಾಗಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ತಿಳಿದಿರಲಿ, ಹಾಲಿನ ಇಳುವರಿ ಜಾಸ್ತಿ ಇರತಕ್ಕಂತ ಹಸುಗಳಲ್ಲಿ ಹಾಲಿಗೆ ಸಂಬಂಧಪಟ್ಟ ರೋಗಗಳು ಜಾಸ್ತಿ ಬರುತ್ತದೆ, ಅಂದ್ರೆ ಸೂಕ್ತ ನಿರ್ವಹಣೆ ಮಾಡದಿದ್ದ ಪಕ್ಷದಲ್ಲಿ. ಈ ನಿಟ್ಟಿನಲ್ಲಿ ಕೆಚ್ಚಲು ಬಹು ಮಹತ್ವವನ್ನ ತೆಗೆದುಕೊಳ್ತದೆ. ಅದಕ್ಕೋಸ್ಕರ ನಾವು ಜರ್ಸಿ ತಳಿಯ ಹಸುಗಳನ್ನ ಅವಲಂಬಿಸಿ ಹೈನುಗಾರಿಕೆ ಮಾಡುವಾಗ ಕೊಟ್ಟಿಗೆ ಸರಿಯಾದ ರೀತಿಯಲ್ಲಿ ಅದನ್ನ ಕಟ್ಟಿರಬೇಕು, ಹಾಗೆ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನೆಲದ ನಿರ್ವಹಣೆಯೂ ಕೂಡ ಮುಖ್ಯವಾಗಿರುತ್ತದೆ. ಹಸುವನ್ನು ತೆಗೆದುಕೊಂಡು ಬಂದ ನಂತರ ಕೊಟ್ಟಿಗೆ ನಿರ್ಮಾಣ, ಕೊಟ್ಟಿಗೆ ನಿರ್ಮಾಣ ಹೇಗಿರುತ್ತೆ, ನಾವು ಆದಷ್ಟು ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸಿ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಳ್ಬೇಕಾಗಿದ್ದು ತುಂಬಾ ಅವಶ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಸಿಕ್ತಕ್ಕಂಥ ಮರಮುಟ್ಟುಗಳನ್ನು ಬಳಸಿ ಮೇಲ್ಛಾವಣಿಗೆ ಸ್ಥಳೀಯವಾಗಿ ಸಿಕ್ತುವಂತ ಸೋಗೆ ಆಗಿರಬಹುದು, ಇಲ್ಲ ಆಸ್ಬೆಸ್ಟ್ ಶೀಟ್ ಆಗಿರಬಹುದು, ಅಥವಾ ಟೆಂಚನ್ನು ಸಹ ಬಳಸಿಕೊಂಡು ಅವರು ಮಾಡಬಹುದು. ಆದರೆ ನೆಲ ಮಾತ್ರ ತುಂಬಾ ಮುಖ್ಯವಾಗಿರುತ್ತದೆ. ನೆಲಕ್ಕೆ ಇಲ್ಲ ಕಲ್ಲು ಚಪ್ಪಡಿಯನ್ನು ಹಾಸಿರಬೇಕು, ಇಲ್ಲ ಕಾಂಕ್ರೀಟ್, ಇವೆರಡನ್ನು ಬಳಸಿ ನೆಲವನ್ನ ನಿರ್ಮಾಣ ಮಾಡಿಕೊಂಡಿರಬೇಕು. ಒಂದು ಹಸುಗೆ ಸಾಮಾನ್ಯವಾಗಿ 5 ಅಡಿ ಉದ್ದ ಹಾಗೆ 2.5 ರಿಂದ 3.5 ಅಡಿಯಷ್ಟು ಅಗಲದ ಒಂದು ಜಾಗ ಬೇಕಾಗ್ತದೆ. ಹಾಗೆ ಅದಕ್ಕೆ ತಿನ್ಲಿಕ್ಕೆ ಮೇವಿನ ತೊಟ್ಟಿ ಸಹ 1 ಅಡಿ ಆಳ, 1 ಅಡಿ ಅಗಲ ಹಾಗೂ 2 ಅಡಿಯ ಎತ್ತರ, ಅಂದ್ರೆ ಹಿಂಭಾಗದಲ್ಲಿ 2 ಅಡಿ ಎತ್ತರದ ಒಂದು ಗೋಡೆಯನ್ನ ನಿರ್ಮಾಣ ಮಾಡಿ ಮೇವಿನ ತೊಟ್ಟಿಯನ್ನು ಮಾಡಬೇಕಾಗ್ತದೆ. ಹಾಗೆ ಕುಡಿಯಲು ಶುದ್ದ ನೀರನ್ನ ಯಾವಾಗಲೂ ಸಿಗುವ ಹಾಗೆ ನೋಡಿಕೊಂಡಿರಬೇಕು. ಮತ್ತೆ ಪೂರ್ವ ಪಶ್ಚಿಮಕ್ಕೆ ಅಭಿಮುಖವಾಗಿ ಕೊಟ್ಟಿಗೆ ನಿರ್ಮಾಣವನ್ನು ಮಾಡಬೇಕು. ಮಾಡು ಯಾವತ್ತು ಉತ್ತರ ಮತ್ತು ದಕ್ಷಿಣವಾಗಿರಬಾರದು. ಇದರಿಂದಾಗಿ ಏನಾಗುತ್ತೆ, ಸೂರ್ಯನ ಬೆಳಕು ನೇರವಾಗಿ ಬೀಳೋದಿಲ್ಲ, ಹಾಗೆ ತುಂಬಾ ಗಾಳಿಯಿಂದ ಸಹ ಅದಕ್ಕೆ ಒಂದು ಪ್ರೊಟೆಕ್ಷನ್ ದನಗಳಿಗೆ ಸಿಗ್ತದೆ. ಕೊಟ್ಟಿಗೆ ಎತ್ತರದ ಪ್ರದೇಶದಲ್ಲಿದ್ದರೆ ಸೂಕ್ತ. ಇದರಿಂದ ಏನಾಗ್ತದೆ, ಯಾವುದೇ ಮಳೆ ನೀರು ಅಥವಾ ಬೇರೆ ನೀರು ಕೊಟ್ಟಿಗೆ ಒಳಗೆ ನುಗ್ಗೋದಿಲ್ಲ, ಹಾಗೆ ಕೊಟ್ಟಿಗೆ ಸ್ವಚ್ಛ ಮಾಡುವಾಗ ಬರ್ತಕ್ಕಂತ ಎಲ್ಲ ನೀರು ಹಾಗೂ ಪ್ರತಿಯೊಂದು ಸರಾಗವಾಗಿ ಹರಿದು ಹೋಗ್ತದೆ. ಹೇಳ್ತಾ ಇದ್ರೆ ಜರ್ಸಿ ಕ್ರಾಸ್ ತಳಿಗಳನ್ನ ಸಾಕೊಂಡ್ರೆ ಒಳ್ಳೇದಂತ. ಈ ಭಾಗದಲ್ಲಿ ಅಂದ್ರೆ ಕೊಡಗು ಪ್ರಾಂತ್ಯದಲ್ಲಿ HF ಮಿಶ್ರ ತಳಿಗಳು ಕಾಣ್ತಾವ, ಮತ್ತೆ ಇತರೆ ತಳಿಗಳನ್ನು ನೋಡಬಹುದಾ? ಇತ್ತೀಚೆಗೆ ಕೆಲವು ರೈತರು ಸಾಧಾರಣವಾಗಿ ಬಯಲುಸೀಮೆಗೆ ಹೊಂದಿಕೊಂಡಿರತಕ್ಕಂಥ ಪ್ರದೇಶಗಳಲ್ಲಿ HF ಅಂದ್ರೆ ಹೋಲ್ಸ್ಟೈನ್ ಫ್ರೀಜಿಯನ್, ಏನು ಕಪ್ಪು ಮತ್ತೆ ಬಿಳಿ ಚುಕ್ಕೆ ಇರತಕ್ಕಂಥ ಹಸುಗಳನ್ನು ಸಹ ಕೆಲವು ರೈತರು ಸಾಕ್ತಾ ಇದ್ದಾರೆ. ಅದರ ವಿಶೇಷತೆ ಏನಂದ್ರೆ ಹಾಲು ಇಳುವರಿ ಜಾಸ್ತಿ ಇರ್ತದೆ, ಆದ್ರೆ ಫ್ಯಾಟ್ ಅಂಶ ಕಡಿಮೆ ಇರ್ತದೆ. ಆ ಭಾಗದಲ್ಲಿ KMF ಡೈರಿ ಮಿಲ್ಕ್ ರೂಟ್ ಇರೋದ್ರಿಂದ ಕೆಲವು ಟೈಮ್ ರೈತರಿಗೆ ಈ ಡಿಗ್ರಿ ಸಮಸ್ಯೆ ಅಂತ ಬರೋದ್ರಿಂದ ಅವರಿಗೆ ಹಾಲು ಇಳುವರಿ ಜಾಸ್ತಿ ಇದ್ರೂ ಸಹ ನಿಗದಿತ ಬೆಲೆ ಸಿಕ್ಕೋದಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ HF ತಳಿ ಸಾಕೋದಕ್ಕಿಂತ ಜರ್ಸಿ ತಳಿ ಸೂಕ್ತ ಅಂತ ಹೇಳಿದ್ರು. ಜರ್ಸಿ ತಳಿಯಲ್ಲಿ ಹಾಲು ಇಳುವರಿ ಕಡಿಮೆ ಇರಬಹುದು, ಆದ್ರೆ ಏನಂತಂದ್ರೆ ಕೊಬ್ಬಿನ ಅಂಶ ಜಾಸ್ತಿ ಇರೋದ್ರಿಂದ ಅವರಿಗೆ ಡಿಗ್ರಿ ಸಮಸ್ಯೆ ಬರುವುದಿಲ್ಲ. ಆ ನಿಟ್ಟಿನಲ್ಲಿ KMF ನಲ್ಲಿ ಸಹ ಒಂದು ಒಳ್ಳೆ ಬೆಲೆಯನ್ನು ಸಿಗ್ತದೆ ಹಾಗೂ ಡೈರಿಯಲ್ಲಿ ಆ ಹಾಲನ್ನು ಸ್ವೀಕರಿಸ್ತಾರೆ. ಜರ್ಸಿ ಕ್ರಾಸ್ ಹಸುಗಳಲ್ಲಿ ಒಪ್ಪತ್ತಿಗೆ ಎಷ್ಟು ಹಾಲು ಲಭಿಸುತ್ತೆ ಡಾಕ್ಟರ್? ಸಾಧಾರಣ ಜರ್ಸಿ ಹಸುಗಳಿಗೆ ಹೇಳುವಾಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದರಲ್ಲಿ ಹಾಲು ಇಳುವರಿ ಕಡಿಮೆ ಆದ್ರೆ ಕೊಬ್ಬಿನ ಅಂಶ ಜಾಸ್ತಿ ಅಂತ ಹೇಳ್ತಾ ಇದ್ವಿ. ಸಾಧಾರಣವಾಗಿ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥ ಜರ್ಸಿ ತಳಿಗಳಲ್ಲಿ ಒಂದು ದಿನಕ್ಕೆ 10-15 ಲೀಟರ್ ಜೊತೆಗೆ 4.5-5.5% ಫ್ಯಾಟ್ ಅಂಶ ಜರ್ಸಿ ತಳಿ ಹಾಲಿನಲ್ಲಿ ಕಂಡು ಬರ್ತದೆ. ಅದೇ HF ತಳಿ ಇಲ್ಲಾದ್ರೆ ಒಂದು ದಿನಕ್ಕೆ 20-25 ಲೀಟರ್ ಕೊಡ್ತದೆ. ಬಟ್ ಫ್ಯಾಟ್ ಅಂಶವನ್ನು ನಾವು ಗಮನಿಸುವಾಗ ಅದು ಸಾಧಾರಣ 2.5-4% ಪ್ರತಿಶತ ತನಕ ಆ ವೇರಿಯೇಷನ್ ನಾವು ಕಾಣಬಹುದು. ಸಾಧಾರಣ ಸರಾಸರಿಯಾಗಿ 3% ಫ್ಯಾಟ್ ಅಂಶವನ್ನು ನಾವು HF ತಳಿ ಹಾಲಿನಲ್ಲಿ ಕಾಣಬಹುದು. ರೋಗಗಳ ಸಮಸ್ಯೆ ಜರ್ಸಿ ಕ್ರಾಸ್ ಹಸುಗಳಿಗೆ ಕಡಿಮೆ ಅಂತ ಅನ್ಕೊಂಡು ಹೇಳ್ತಾರೆ. ಮತ್ತೆ ಸಾಕೋದು ಸುಲಭ, ಚೆನ್ನಾಗಿ ಹೊಂದ್ಕೊಳ್ತವೆ, ಮೇವು ಚೆನ್ನಾಗಿ ತಿಂತವೆ, ಇನ್ನು ಬೇರೆ ಬೇರೆ ನಿರ್ವಹಣೆನು ಅಂತೇನು ಕಷ್ಟ ಇಲ್ಲ ಅಂತ ಅನ್ಕೊಂಡು ಹೇಳೋದಿದೆ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾವು ಸಾಧಾರಣವಾಗಿ ನಮ್ಮ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ದೇಸಿ ತಳಿಗಳು, ಅದರಲ್ಲೂ ಮಲ್ನಾಡ್ ಗಿಡ್ಡ ಅಂತ ನಾವೇನ್ ಹೇಳ್ತೀವೋ, ಅವು ಸಾಧಾರಣ ಒಂದು ದಿನಕ್ಕೆ 1/2 ಲೀಟರ್ ಹಾಲಷ್ಟೇ ಕೊಡ್ತಕ್ಕಂಥದ್ದು. ಬಟ್ ಅದರಲ್ಲಿರ್ತಕ್ಕಂಥ ಉತ್ತಮ ಅಂಶ ಏನಂದ್ರೆ ರೋಗ ನಿರೋಧಕತೆ. ಸಾಧಾರಣವಾಗಿ ಯಥೇಚ್ಛ ಮಳೆ ಬೀಳೋ ಪ್ರದೇಶಗಳಲ್ಲಿ ಈ ಗೊರಸು ಕಾಯಿಲೆ ಬರ್ತಕ್ಕಂಥದ್ದು, ಕಾಲುಬಾಯಿ ಜ್ವರ ಇರಬಹುದು, ಹಾಗೆ ಗಂಟಲು ಬೇನೆ ಇರಬಹುದು, ಹಾಗೆ ಚಪ್ಪೆ ರೋಗ, ಈ ಎಲ್ಲಾ ರೋಗಗಳು ನಮ್ಮ ದೇಸಿ ತಳಿಗಳಲ್ಲಿ ತುಂಬಾ ಕಡಿಮೆ ಬರ್ತದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಜರ್ಸಿ ತಳಿ ಅಂತಕ್ಕಂಥದ್ದು ಮೂಲತಃ ಒಂದು ಕಾಲದಲ್ಲಿ ನಮ್ಮ ಭಾರತದಿಂದ ತೆಗೆದುಕೊಂಡು ಹೋದಂತ ಗೋತಳಿಗಳಿಂದನೇ ಆ ಒಂದು ತಳಿಯನ್ನ ಜರ್ಸಿ ದ್ವೀಪದಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಅದರಲ್ಲೂ ಸಹ ನಮ್ಮ ಭಾರತೀಯ ತಳಿ ಗೋ ಅಂಶದ ಒಂದು ಅಂಶಗಳು ಅದರ ರಕ್ತದಲ್ಲಿ ಇರೋದ್ರಿಂದ ನಮ್ಮ ದೇಶೀಯ ತಳಿಗಳ ಹಾಗೇನೆ ಅವಕ್ಕೂ ಸಹ ರೋಗ ನಿರೋಧಕತೆ ಶಕ್ತಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳಬಹುದು. ಆದರೂ ಸಹ ನಮ್ಮ ನಿರ್ವಹಣೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಕೆಲವೊಂದು ರೋಗಗಳು ಕಂಡುಬರ್ತದೆ. ಮುಖ್ಯವಾಗಿ ಜರ್ಸಿ ತಳಿಗಳಲ್ಲಿ ಬರ್ತಕ್ಕಂಥ ರೋಗಗಳಂದ್ರೆ ಒಂದು ಕಾಲುಬಾಯಿ ಜ್ವರ, ಹಾಗೆ ಗಂಟಲು ಬೇನೆ, ಮತ್ತೆ ಕೆಚ್ಚಲು ಬಾವು ಇರಬಹುದು, ಚಪ್ಪೆ ರೋಗ ಇರಬಹುದು. ಸೊ ಈ ರೀತಿ ಸುಮಾರು ಕಾಯಿಲೆಗಳು ಕಂಡು ಬರ್ತವೆ. ಬಟ್ ವಿಶೇಷ ಏನಂತಂದ್ರೆ ಸ್ಥಳೀಯ ಪಶುವೈದ್ಯ ಸಂಸ್ಥೆಗಳಿಂದಾಗಿ ಈ ಎಲ್ಲಾ ರೋಗಗಳಿಗೂ ವಿರುದ್ಧವಾಗಿ ಲಸಿಕೆಗಳು ಉಚಿತವಾಗಿ ಲಭ್ಯವಿವೆ. ಇವನ್ನ ಹಾಕಿಸ್ಕೊಳ್ಳೋದ್ರಿಂದ ಆ ರೋಗಗಳನ್ನು ಸಹ ಬರದ ಹಾಗೆ ತಡೆದು ನಾವನ್ನ ನಿರ್ವಹಣೆ ಮಾಡಬಹುದಾಗಿದೆ. ನಾನು ಹೇಳೋದೇನಂದ್ರೆ ಈ ಜರ್ಸಿ ತಳಿ ನಮ್ಮ ದೇಶೀ ತಳಿಗೆ ಹತ್ತಿರವಾಗಿರೋದ್ರಿಂದ ನಮ್ಮ ಗುಡ್ಡಗಾಡು ಪ್ರದೇಶಗಳು ಮತ್ತೆ ಯಥೇಚ್ಛ ಮಳೆ ಬೀಳೋ ಪ್ರದೇಶಗಳಲ್ಲಿ ಈ ಒಂದು ತಳಿಯನ್ನ ನಾವು ಸಾಕೋದು ಸೂಕ್ತ ಅಂತ ಹೇಳ್ತೀನಿ. ಹಾಗೆ ಮೇವಿನ ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಈ ತಳಿ ಸಹ ನಮ್ಮ ದೇಶೀ ತಳಿಗಳಾಗೆ ಜಾಸ್ತಿ ಮೇವೇನು ಬೇಕಾಗಿಲ್ಲ. HF ಗಾದ್ರೆ ದಿನಕ್ಕೆ 30-35 ಕೆಜಿ ಹಸಿರುಲ್ಲು ಎಲ್ಲ ಸೇರಿ ನಾವು ಕೊಡಬೇಕಾಗ್ತದೆ. ಈ ತಳಿಗೆ ಸಾಧಾರಣ ನಾವು 20-25 ಕೆಜಿ ಆಹಾರವನ್ನು ಕೊಡೋದ್ರಿಂದ ಈ ತಳಿಯನ್ನ ನಿರ್ವಹಣೆ ಮಾಡಬಹುದು. ಜೊತೆಗೆ ವಿಶೇಷ ಏನಂತಂದ್ರೆ, ಇದಕ್ಕೆ ವಿಶೇಷವಾಗಿ ಹಸಿರು ಮೇವೆ ಬೇಕಂತಿಲ್ಲ, ನಮ್ಮ ಸ್ಥಳೀಯವಾಗಿ ಸಿಗ್ತಕ್ಕಂತ ಮರಗಳು ಅಂದ್ರೆ ಹಲಸಿನ ಸೊಪ್ಪಾಗಿರ್ಬಹುದು, ನೇರಳೆ ಸೊಪ್ಪಾಗಿರ್ಬಹುದು, ಹಾಗೆ ಬದಿಯಲ್ಲಿ ಸಿಗ್ತಕ್ಕಂತ ಹುಲ್ಲುಗಳು, ಕಾಡು ಹುಲ್ಲು ಇವನ್ನೆಲ್ಲ ಹಾಕಿ ಸಹ ನಾವು ಈ ತಳಿಯನ್ನ ಸಾಕಬಹುದಾಗಿದೆ. ಅದರ ಜೊತೆ ಜೊತೆಗೆ ಅದರ ದೇಹದ ನಿರ್ವಹಣೆಗಾಗಿ ನಾವು ಸ್ವಲ್ಪ ದಾಣಿ ಮಿಶ್ರಣವನ್ನು ಕೊಡೋದ್ರಿಂದ ಅದರ ಆರೋಗ್ಯವನ್ನು ಸುಧಾರಿಸುತ್ತದೆ, ಅದರ ಜೊತೆಗೆ ಹಾಲಿನ ಇಳುವರಿಯನ್ನು ಸಹ ನಾವು ಹೆಚ್ಚಿಗೆ ಪಡೆದುಕೊಳ್ಳಬಹುದಾಗಿದೆ. ನಿರ್ವಹಣೆ ಬಗ್ಗೆ ಹೇಳಿ, ಎಷ್ಟೋ ಜನ HFS ಗಳನ್ನ ಪ್ರತಿದಿನ ಸ್ನಾನ ಮಾಡಿಸೋದಿದೆ, ಮತ್ತೆ ಎಲ್ಲಪ್ಪ ಏನ್ ತೊಂದರೆ ಆದಿತ್ತು, ಕೆಚ್ಚಲ್ ಬಾವನ್ನು ಸೇರಿಕೊಂಡು ಇನ್ನು ಬೇರೆ ಬೇರೆ ಕಾಯಿಲೆಗಳು ಬಂದಾವು ಅಂತ ಅನ್ಕೊಂಡು ಹೆದರೋದಿದೆ. ಹೇಗಿದೆ ಈಗ HFS ಗೆ ಹೋಲಿಕೆ ಮಾಡಿ ನೋಡಿದ್ರೆ ಜರ್ಸಿ ಪರವಾಗಿಲ್ಲ ಒಳ್ಳೇದಂತ ಹೇಳೋದಿದೆ ನೀವು, ಹಾಗೆ ಎಷ್ಟೋ ಕಡೆಗೆ ರೈತರು ಇಲ್ಲ ಸಾಕೋದ್ ಕಷ್ಟ, ಜಮೀನಿಲ್ಲ, ಜಾಗ ಇಲ್ಲ, ಅಥವಾ ಸಾಕೋರಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆಯಲ್ಲ, ಅವ್ರಿಗೆ ನೀವು ಈ ಒಂದು ಸಂದರ್ಭದಲ್ಲಿ ಏನು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಜರ್ಸಿ ಹಸುಗಳಲ್ಲಿ HFS ಗಳಿಗೆ ಕಂಪೇರ್ ಮಾಡಿದ್ರೆ ಕಾಯಿಲೆಗಳು ಕಡಿಮೆ ಅಂತ ಹೇಳಿದೆ. ಯಾಕಂತಂದ್ರೆ ಇದು ದೇಹದ ಒಂದು ಆಕಾರ ಹೇಗಿದೆ ಅಂದ್ರೆ HF ತಳಿಗಿಂತ ಇದು ಒಂದು ಚಿಕ್ಕ ಪ್ರಮಾಣದಲ್ಲಿ ಇರ್ತದೆ, ನಮ್ಮ ದೇಸಿ ತಳಿಗಳಿಗಿಂತ ಸ್ವಲ್ಪ ದೊಡ್ಡದು, ಅಂದ್ರೆ ಸಾಧಾರಣ 250-300 ಕೆಜಿ ಒಂದು ಪ್ರೌಢಾವಸ್ಥೆಯ ಹಸು ತೂಕ ಇರ್ತದೆ. ಸಾಮಾನ್ಯವಾಗಿ ಯಾವುದೇ ಹೈನುಗಾರಿಕೆಯಲ್ಲಿ ಬರ್ತಕ್ಕಂತ ಮುಖ್ಯ ಕಾಯಿಲೆಯಲ್ಲಿ ಒಂದು ಕಾಲುಬಾಯಿ ಇರಬಹುದು, ಹಾಗೆ ಇನ್ನೊಂದು ನಿರ್ವಹಣೆಯ ಕೊರತೆಯಿಂದ ಬರ್ತಕ್ಕಂಥದ್ದು ಕೆಚ್ಚಲು ಬಾವು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೊಟ್ಟಿಗೆ ನಿರ್ಮಾಣದಲ್ಲಿ ಮೇಲ್ಚಾವಣಿ ಹೇಗಿದ್ರು ನಡೀತದೆ, ಆದ್ರೆ ನೆಲಹಾಸು ಮಾತ್ರ ಸರಿಯಾಗಿರಬೇಕು. ಯಾಕಂದ್ರೆ ಈ ಕೆಚ್ಚಲು ಬಾವುನಲ್ಲಿ ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥ ತಳಿ ಹಸುನಲ್ಲಿ ಕ್ರಿಮಿಕೀಟಗಳೇನಾಗ್ತದೆ, ಅದು ಹಾಲು ಕರೆದ ನಂತರ ಮೊಲೆ ತೊಟ್ಟಿನ ಮೂಲಕ ಕೆಚ್ಚಲಿಗೆ ಹೋಗಿ ಕೆಚ್ಚಲಿನಲ್ಲಿ ಹಾಲು ಕೆಡತಕ್ಕಂಥದ್ದು, ಇದನ್ನ ನಾವು ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಇದರ ನಿರ್ವಹಣೆ ಕೂಡ ತುಂಬಾ ಸುಲಭ ಅಂತ ಹೇಳ್ಬೋದು. ಹೇಗೆ ಅಂದ್ರೆ, ನಾವು ಹಾಲು ಕರೆದ ನಂತರ ಒಂದು ಪೊಟಾಷಿಯಂ ಪರಮಾಂಗನೇಟ್ ಅಂತ ದ್ರಾವಣ ಬರ್ತದೆ, ಆ ದ್ರಾವಣದಿಂದ ಕೆಚ್ಚಲನ್ನ ಅದ್ದೋದ್ರಿಂದ ಯಾವುದೇ ಕ್ರಿಮಿಕೀಟ ಆ ಕೆಚ್ಚಲ್ ಒಳಗೆ ಹೋಗಿದ್ರು ಸಹ ಅದು ಸತ್ತೋಗ್ಬಿಟ್ಟು ಯಾವುದೇ ತರಹದ ಕೆಚ್ಚಲ ಬಾವು ಬರೋದಿಲ್ಲ. ಜೊತೆಗೆ ನೆಲ ಸ್ವಚ್ಛವಾಗಿರಬೇಕು, ಪ್ರತಿದಿನ ಬೆಳಿಗ್ಗೆ ಸಂಜೆ ಆದಷ್ಟು ನೀವು ಸಗಣಿ ತೆಗೆದ ನಂತರ ಪೊಟಾಷಿಯಂ ದ್ರಾವಣದಿಂದ ತೊಳೆದಿದ್ದೆ ಆದಲ್ಲಿ ನೀವು 100% ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದಿದ್ರೂ ಸಹ ಮಿನಿಮಮ್ ಇಷ್ಟನ್ನು ಮಾಡಿದ್ರು ಸಹ ಒಂದು ಕೆಚ್ಚಲ ಬಾವು ರೋಗದಿಂದ ಹಸುವನ್ನ ಕಾಪಾಡಬಹುದು. ಜೊತೆಗೆ ವ್ಯವಸ್ಥಿತವಾಗಿ ಅಂದ್ರೆ ವರ್ಷಕ್ಕೆ 2 ಬಾರಿ ಪಶುವೈದ್ಯ ಇಲಾಖೆಯಿಂದ ಉಚಿತವಾಗಿ ಕೊಡ್ತಕ್ಕಂಥ ಕಾಲುಬಾಯಿ ಜ್ವರದ ವಿರುದ್ದ ಲಸಿಕೆಯನ್ನು ನೀವು ಹಾಕಿಸಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ 80%-90% ಯಾವುದೇ ರೋಗಗಳು ಬರದ ಹಾಗೆ ನಾವು ತಡೆಗಟ್ಟಿ ಯಶಸ್ವಿ ಹೈನುಗಾರಿಕೆಯನ್ನ ಖಂಡಿತವಾಗ್ಲೂ ಮಾಡಬಹುದು. ಡಾಕ್ಟರ್ ಸುರೇಶ್ ಅವರೇ, ಹಸುಗಳು, ಎಮ್ಮೆಗಳು ಅಥವಾ ದನಕರುಗಳು ಕೆಲವೊಂದು ಮೇವನ್ನ ತುಂಬಾ ಇಷ್ಟಪಟ್ಟು ತಿನ್ನೋದಿದೆ, ಇದು ಜರ್ಸಿ ಹಸುವಿನ ವಿಚಾರದಲ್ಲಿ ಏನ್ ಹೇಳ್ತೀರಿ? ಯಾವ ಮೇವು ಅದಕ್ಕೆ ಬಹಳ ಪ್ರಿಯ, ಮತ್ತೆ ರೈತರು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಹಸುವಿಂದು ಅಂತಂದ್ರೆ ಹೇಗೆ ಎಂತೆಂತ ಮೇವುಗಳನ್ನ ಬೆಳೆಸಬೇಕಂತ ಹೇಳ್ತೀರಿ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ಹೈನುಗಾರಿಕೆಯಲ್ಲಿ ಮುಖ್ಯ ಪಾತ್ರ ಬರ್ತಕ್ಕಂಥದ್ದು ಆ ಹಸುವಿನ ಆಹಾರದ ಭಾಗ, ಅದರ ನಿರ್ವಹಣೆಯ 75% ಆಹಾರಕ್ಕಾಗಿನೇ ಮೀಸಲಾಗಿರ್ತದೆ. ನಾವು ಜರ್ಸಿ ತಳಿ ಹಸುಗಳನ್ನ ಗಮನಿಸೋದಾದ್ರೆ, ಯಾಕಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಹ ಒಂದು ಚಿಕ್ಕ ಜರ್ಸಿ ತಳಿ ಒಂದು ಹೈನುಗಾರಿಕೆ ಘಟಕ ಇದೆ. ನಮ್ಮ ಅನುಭವದಲ್ಲಿ ಹೇಳಬೇಕು ಅಂತಂದ್ರೆ, ಸಾಧಾರಣ ಜರ್ಸಿ ಹಸು ಎಲ್ಲಾ ರೀತಿಯ ಒಂದು ಹಸಿರು ಮೇವನ್ನ ಇಷ್ಟಪಡ್ತಿಂತದೆ. ನಾವು ಸಾಧಾರಣ ಬೇಸಿಗೆ ಟೈಮಲ್ಲಿ ಈ ಹೈಬ್ರಿಡ್ ನೇಪಿಯರ್ ನಲ್ಲಿ ಬಂದಿರತಕ್ಕಂಥ ಲೇಟೆಸ್ಟ್ ವೆರೈಟಿಗಳಿರಬಹುದು, ಕೋತ್ರಿ, ಕೋಫೋ, DHN6 ಅಂತ ವಿವಿಧ ರೀತಿಯ ಒಂದು ಹೈಬ್ರಿಡ್ ನೇಪಿಯರ್ ಹುಲ್ಲಿನ ತಳಿಗಳು, ಅದರ ಜೊತೆಗೆ ಪ್ಯಾರಾಗ್ರಾಸ್ ಇರಬಹುದು, ಗಿನಿ ಗ್ರಾಸ್ ಇರಬಹುದು, ಫೋಡರ್ ಮೈಸ್ ಅಂತ ಹೇಳ್ತೀವಿ ಅದಿರಬಹುದು, ಹಾಗೆ ಫೋಡರ್ ಸೋರ್ಗಮ್ ಅಂತ ಇತ್ತೀಚೆಗೆ ಬಂದಿರೋ KOFS 29 ಅಂತ ಇದನ್ನು ಸಹ ತಿಂತದೆ. ಇದಲ್ಲದೆ ಕೆಲವು ರೈತರು ಹೇಳಬಹುದು, ನಮ್ಮ ಹತ್ರ ಜಾಗೋನೇ ಇರೋದಿಲ್ಲ, ನಾವು ಮೇವು ಬೆಳ್ಕೊಳ್ಳಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅಂತ ಅಂತವ್ರು ಸಹ ಹತ್ತಿರದಲ್ಲಿ ಸಿಗ್ತಕ್ಕಂಥ ಹಲಸಿನ ಮರಗಳಿರಬಹುದು, ಹಲಸಿನ ಮರದ ಸೊಪ್ಪನ್ನು ಬಳಸಿ, ಹಾಗೇನೆ ಎಲ್ಲಾ ಭಾಗದಲ್ಲಿ ಸಿಗ್ತಕ್ಕಂಥದ್ದು ಮುರುಕು ಅಂತ ಏನ್ ಹೇಳ್ತಿರೋ ಕಾಫಿಯ ಒಂದು ನೆರಳಿಗೆ ಬಳಸ್ತಕ್ಕಂಥದ್ದು ಪಾಲ್ವಾಣ ಅಂತ ಹೇಳ್ತೀವಿ. ಈ ಸೊಪ್ಪನ್ನು ಸಹ ಹಾಕಿ ಈ ರೀತಿ ಮರ ಸೊಪ್ಪುಗಳನ್ನು ಬಳಸಿ ಸಹ ಅದಕ್ಕೆ ಆಹಾರವನ್ನ ಮಾಡಬಹುದು. ಸಾಧಾರಣವಾಗಿ ಒಂದು ಜರ್ಸಿ ಹಸುಗೆ ಒಂದು ದಿನಕ್ಕೆ ನಾವು ಆಹಾರವನ್ನ ಕೊಡೋದನ್ನ ಗಮನಿಸ್ಕೊಳ್ಳೋದಾದ್ರೆ ಹಸಿರು ಮೇವು ಬಂದ್ಬಿಟ್ಟು ಸಾಧಾರಣ 18-20 ಕೆಜಿ ತನಕ ಕೊಡಬೇಕಾಗತ್ತೆ. ಅದರ ಜೊತೆಗೆ ಸಾಧಾರಣ ಒಣಹುಲ್ಲು ಅಂತಂದ್ರೆ ನಮ್ಮ ಭಾಗದಲ್ಲಿ ಸಿಗ್ತಕ್ಕಂಥದ್ದು ಭತ್ತ ಬೆಳೆಯೋ ಜಾಗ ಆಗಿರೋದ್ರಿಂದ ಭತ್ತದ ಹುಲ್ಲು ಮಾತ್ರ ಒಣಹುಲ್ಲಾಗಿ ಸಿಗ್ತದೆ, ಅದನ್ನು ಸಹ ಒಂದು 5-6 ಕೆಜಿ ಕೊಡ್ತಕ್ಕಂಥದ್ದು. ಅದರ ಜೊತೆ ಜೊತೆಗೆ ಮುಖ್ಯವಾಗಿ ದಾಣಿ ಮಿಶ್ರಣ, ಸಾಧಾರಣವಾಗಿ ರೈತರು ಈ ದಾಣಿ ಮಿಶ್ರಣ ಕೊಡೋ ವಿಚಾರದಲ್ಲಿ ಸ್ವಲ್ಪ ಸರಿಯಾಗಿ ಫಾಲೋ ಮಾಡೋದಿಲ್ಲ, ಅದರಿಂದಾಗಿ ಏನಾಗ್ತದೆ, ಒಂದು ಹಾಲಿನ ಇಳುವರಿ ಕಡಿಮೆ ಆಗ್ತದೆ, ಹಸುವಿನ ಆರೋಗ್ಯ ಕೆಡುತ್ತದೆ, ಅದರ ಜೊತೆಗೆ ಏನಾಗ್ತದೆ ಅಂತಂದ್ರೆ ಡಿಗ್ರಿ ಬರೋದಿಲ್ಲ. ಇದನ್ನ ತಡೆಗಟ್ಟಲಿಕ್ಕಾಗಿ ಸಾಧಾರಣ ದಾಣಿ ಮಿಶ್ರಣವನ್ನ ಕೊಡಲೇಬೇಕಾಗುತ್ತೆ. ದಾಣಿ ಮಿಶ್ರಣ ಎಷ್ಟು ಕೊಡಬೇಕು ಅಂತ ಕೇಳಬಹುದು. ಸಾಧಾರಣವಾಗಿ ಒಂದು 10 ಲೀಟರ್ ಹಾಲು ಕೊಡ್ತಕ್ಕಂಥ ಹಸುವಿಗೆ ಪ್ರತಿ 2.5-3 ಲೀಟರ್ ಹಾಲ್ಗೆ 1 ಕೆಜಿ ದಾಣಿ ಮಿಶ್ರಣದ ರೀತಿ, ಸಾಧಾರಣ 4 ಕೆಜಿ ದಾಣಿ ಮಿಶ್ರಣ ಹಾಲಿನ ಉತ್ಪತ್ತಿಗೆ, ಜೊತೆಗೆ 1 ಕೆಜಿ ಅದರ ದೇಹ ನಿರ್ವಹಣೆಗೆ ನೀವು ಕೊಟ್ಟಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಹಸುವಿನ ಆರೋಗ್ಯ ಸಹ ಸುಧಾರಿಸುತ್ತದೆ, ಅದರ ಜೊತೆಗೆ ಉತ್ತಮವಾಗಿ ಹಾಲನ್ನು ಸಹ ಕರಿಬಹುದು. ಜರ್ಸಿ ಹಸುಗಳು ನಾಟಿ ಮೇವನ್ನು ಚೆನ್ನಾಗಿ ತಿನ್ನಬಹುದಲ್ವಾ? ತಾವು ಹೇಳ್ತಾ ಇದ್ರಿ, ಒಂದು ರೀತಿಯಲ್ಲಿ ನಾಟಿ ತಳಿಯಂತೆ ಬದುಕಿ ಬೆಳೆದ ಈ ಒಂದು ತಳಿ ಈಗ ಅನೇಕ ಕಡೆ ಜನಪ್ರಿಯವಾಗ್ತಾ ಇದೆ. ಇದರ ಹಾಲಿನಲ್ಲಿ ಜಿಡ್ಡಿನಂಶ ಚೆನ್ನಾಗಿದೆ, ಹಾಲು ರುಚಿಕರವಾಗಿದೆ. ಇದರಿಂದ ಕೆಲವು ಸಂದರ್ಭದಲ್ಲಿ ನಮ್ಮ ಜಮೀನುಗಳಲ್ಲೇ ಬೆಳೆಯುವ ಏನು ಕಳೆ ಹುಲ್ಲು ಅವನ್ನು ಕತ್ತರಿಸಿ ಅಥವಾ ಅಲ್ಲಿ ಬಿಟ್ಟು ಮೇಯಿಸಿಕೊಂಡು ಇವನ್ನು ಬೆಳೆಸಬಹುದಲ್ವಾ? ಖಂಡಿತವಾಗಲು ನಾನು ಆಗ್ಲೇ ಹೇಳ್ತಾ ಇದ್ದೆ, ಜರ್ಸಿ ತಳಿ ನಮ್ಮ ಅಲ್ಲಿ ಕಂಡು ಬರ್ತಕ್ಕಂಥ ದೇಸಿ ತಳಿಗೆ ಹತ್ತಿರವಾಗಿದೆ. ಹಾಗೇನೆ ಅದರ ಆಹಾರವನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಸಹ ದೇಸಿ ಹಸುಗಳ ರೀತಿನೇ ನಾವು ಕಾಣಬಹುದಾಗಿದೆ. ಈಗ ಕೆಲವು ಜನ ರೈತರು ಕೇಳಬಹುದು, ಸರ್ ನಮ್ಮ ಕಡೆ ಡೈರಿ ಇಲ್ಲ ಅಂತ, ಅವ್ರು ನಾವು ಏನ್ ಮಾಡಬಹುದು ಅಂತ. ಸಾಧಾರಣವಾಗಿ ಒಬ್ಬ ರೈತ 2-3 ಹಸುಗಳನ್ನು ಸಾಕಿದ್ದೆ, ಅದರಲ್ಲಿ ಅವನು ಸ್ಥಳೀಯವಾಗಿ ಅವನದೇ ಆದ ಒಂದು ಮಾರುಕಟ್ಟೆಯನ್ನು ಕಂಡುಕೊಳ್ಬಹುದು. ಇಲ್ಲ ಹಾಲು ಸೇಲ್ ಆಗ್ತಾ ಇಲ್ಲ ನನಗೆ ಅನ್ನೋದಾದ್ರೆ, ಅವನು ಒಂದು ಸಾವಯವ ರೀತಿಯಲ್ಲಿ ಅದನ್ನ ಸಾಕಿ, ಅಂದ್ರೆ ಸಾವಯವ ಅಂದ್ರೆ ಯಾವುದೇ ರೀತಿಯ ಕಳೆನಾಶಕ ಇರ್ತಕ್ಕಂತಹ ಹುಲ್ಲನ್ನು ಕೊಡದೆ ಏನು ಪ್ರಕೃತಿಯಲ್ಲಿ ಸಿಗ್ತಕ್ಕಂತ ಮೇವನ್ನ ತಿನ್ನಿಸ್ಬಿಟ್ಟು ಹಾಲನ್ನು ಉತ್ಪಾದನೆ ಮಾಡಿದಲ್ಲಿ ಹಾಲನ್ನ ಅವನು ಮೊಸರಾಗಿ ಮಾಡಿ ನಂತರ ಅದನ್ನ ಬೆಣ್ಣೆ ಆಗಿ ಮಾಡಬಹುದು, ಹಾಗೇನೆ ತುಪ್ಪವಾಗಿ ಸಹ ಮಾಡಬಹುದು. ಈ ರೀತಿ ಮಾಡತಕ್ಕಂತ ತುಪ್ಪಕ್ಕೆ ಇಂದು ಮುಂದುವರೆದ ನಗರಗಳಲ್ಲಿ ಯಥೇಚ್ಛವಾದ ಬೇಡಿಕೆ ಇದೆ. ಅಲ್ಲದೆ ಸಹ ನಮ್ಮ ಸ್ಥಳೀಯ ಮಟ್ಟದಲ್ಲೂ ಈ ರೀತಿಯ ಒಂದು ತುಪ್ಪ ಮತ್ತು ಬೆಣ್ಣೆಗೆ ತುಂಬಾ ಬೇಡಿಕೆ ಸಹ ಇದೆ. ಆ ಒಂದು ನಿಟ್ಟಿನಲ್ಲಿ ರೈತರು ಸಹ ಯೋಚನೆ ಮಾಡ್ಕೋಬಹುದು. ಹಾಗೇನೆ ನಮ್ಮಲ್ಲಿ ಏನು ವೇಸ್ಟ್ ಅಂತ ಹೇಳ್ತೀವೋ, ಕಳೆ ಅಂತ ಏನ್ ಹೇಳ್ತೀವೋ, ಆ ಹುಲ್ಲನ್ನು ಸಹ ಇದು ತಿಂದು ಚೆಂದಾಗಿ ಜೀರ್ಣಿಸಿಕೊಂಡು ಕ್ವಾಲಿಟಿಯ ಹಾಲನ್ನ ಕೊಡ್ಲಿಕ್ಕೆ ಈ ಜರ್ಸಿ ತಳಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕರು ಬೆಳೆದ ಮೇಲೆ ಕಡಸಾಗಿ ಎಷ್ಟು ತಿಂಗಳಿಗೆ ಬೆದಿಗೆ ಬರುತ್ತೆ ಜರ್ಸಿಯಲ್ಲಿ? ಸಾಧಾರಣವಾಗಿ ನಮ್ಮ ದೇಸಿ ತಳಿಗಳೆಲ್ಲ ಆದ್ರೆ 20-22 ತಿಂಗಳು ತಗೊಳ್ತದೆ. ಆದ್ರೆ ಜರ್ಸಿ ತಳಿಗಳಲ್ಲಿ ನಾವು ಕಂಡ ಹಾಗೆ ನಮ್ಮ ಫಾರ್ಮ್ನಲ್ಲಿ ನಾವು ಮಾಡಿರೋದನ್ನ ಹೇಳೋದಾದ್ರೆ 12-13 ತಿಂಗಳಿಗೆ ಮೊದಲ ಬೆದೆ ಬರ್ತದೆ, ನಂತರ 14 ತಿಂಗಳಿಗೆ ನಾವು ಅದಕ್ಕೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸಿದ್ದೆ, ಅದರಲ್ಲಿ ಮುಂದಿನ 24 ತಿಂಗಳಲ್ಲಿ ಒಂದು ಕರುವನ್ನ ಕೊಡ್ತದೆ. ಈಗ ಮಾಡಿದಾಗ ಮಾತ್ರ ಹೈನುಗಾರಿಕೆಯಲ್ಲಿ ಲಾಭ ನಿರೀಕ್ಷಿಸಬಹುದು. ಮತ್ತೆ ಈ ರೀತಿ ಆಗಬೇಕಂದ್ರೆ ವೈಜ್ಞಾನಿಕವಾಗಿ ನೀವು ಕರುವನ್ನು ಪೋಷಣೆ ಮಾಡೋದು ಕೂಡ ಮುಖ್ಯವಾಗಿರುತ್ತದೆ. ಸಾಧಾರಣವಾಗಿ ಕರು ಹಾಕಿದ ಸಂದರ್ಭದಲ್ಲಿ ರೈತರು ಮಾಡ್ತಕ್ಕಂತ ಒಂದು ತಪ್ಪೇನಂದ್ರೆ, ಮಾಸ ಅಥವಾ ಏನು ಪ್ಲಾಸೆಂಟಾ ಅಂತ ಏನ್ ಹೇಳ್ತೀವೋ, ಕರು ಹಾಕಿದಾಗ ಆ ಮಾಸ ಬೀಳೋ ತನಕ ಅವರು ಗಿಣ್ಣ ಹಾಲನ್ನು ಕುಡಿಸೋದಿಲ್ಲ. ಇದರಿಂದ ಏನಾಗ್ತದೆ ಅಂದ್ರೆ, ಒಂದು ತಿಳ್ಕೊಳ್ಳಿ, ಗಿಣ್ಣ ಹಾಲಿನಲ್ಲಿ ಮೊದಲ 1 ಗಂಟೆ ಒಳಗೆ ಏನು ಕುಡಿಸ್ತೀವೋ ಅದರಲ್ಲಿ ರೋಗ ನಿರೋಧಕ ಶಕ್ತಿಯ ಅಂಶಗಳು ಜಾಸ್ತಿ ಇರೋದ್ರಿಂದ ಅದನ್ನು ಕುಡಿಸಿದ್ದೆ, ಅದರಲ್ಲಿ ಕರು ಮುಂದಿನ 6-1 ವರ್ಷದ ತನಕ ಯಾವುದೇ ಒಂದು ರೋಗದಿಂದ ಬಾಧಿಸಿದ ಹಾಗೆ ಅದು ಕಾಪಾಡಲ್ಪಡುತ್ತೆ. ಆದ್ರೆ ಏನ್ ಮಾಡ್ತಾರೆ ರೈತರು, ಅದು ಮಾಸ ಬೀಳಲಿ ಅಂತ ಕಾಯ್ತಾರೆ. ಒಂದ್ ತಿಳ್ಕೊಳ್ಳಿ, ಮಾಸ ಬೀಳಲಿಕ್ಕೂ ನಾವು ಗಿಣ್ಣ ಹಾಲು ಕುಡಿಸ್ಲಿಕ್ಕೂ ಯಾವುದೇ ತರಹದ ಒಂದು ಸಂಬಂಧ ಇಲ್ಲ. ಮಾಸ ಬೀಳಲಿ ಬೀಳದೆ ಇರಲಿ, ಕರು ಹುಟ್ಟಿದ ತಕ್ಷಣ ಎಷ್ಟು ಸಾಧ್ಯವೋ 1/2 ಗಂಟೆ ಒಳಗೆ ಅಷ್ಟು ಗಿಣ್ಣ ಹಾಲನ್ನು ಕುಡಿಸಿ. ಇದರಿಂದ ಏನಾಗುತ್ತೆ, ಅದು ರೋಗ ನಿರೋಧಕತೆಯನ್ನ ತಗೊಳ್ತದೆ, ಹಾಗೆ ಅದರಲ್ಲಿ ಮುಂದಿನ ಒಂದು ಬ್ರೀಡಿಂಗ್ ಅಥವಾ ರೀಪ್ರೊಡಕ್ಷನ್ ಗೆ ಸಂತಾನೋತ್ಪತ್ತಿಗೆ ಬೇಕಾದಂತ ಅಂಗಗಳ ಬೆಳವಣಿಗೆ ಸಹ ಚೆಂದಾಗ್ತದೆ. ಹಾಗೇನೆ ಪೊಕ್ಕಳ ಬಳ್ಳಿ ನೇತಾಡ್ತಾ ಇದ್ರೆ ಅದನ್ನ 1 ಇಂಚ್ ಬಿಟ್ಬಿಟ್ಟು ಕಟ್ಟಿ ಅದಕ್ಕೆ ಒಂದು ಯಾವುದೇ ತರದ ಆಂಟಿಸೆಪ್ಟಿಕ್ ಕ್ರೀಮ್ ಅನ್ನ ಹಚ್ಚೋದ್ರಿಂದ ಗಣ್ಣು ಹುಣ್ಣು ಅಥವಾ ಒಕ್ಕಳು ಹುಣ್ಣು ಅದನ್ನ ತಡೆಗಟ್ಟಬಹುದು. ಅದರ ಜೊತೆ ಜೊತೆಗೆ ಆ ಒಂದು ಕರುವಿನ 1/10 ಅಂದ್ರೆ ಅದು ಸಾಧಾರಣ ಅಂದ್ರೆ 100 ಕೆಜಿ ತೂಗ್ತಾ ಇದೆ ಅಂದ್ರೆ 10 ಲೀಟರ್, ಹಾಗೇನೆ 50 ಕ್ಕೆ 5 ಲೀಟರ್ ತರ ದೇಹದ 1/10 ಹಾಲನ್ನ ಡೈಲಿ ಕುಡಿಸೋದ್ರಿಂದ ಅದು ಚೆಂದಾಗಿ ಬೆಳೆದು ಮುಂದೆ ಕಡಸು ಕೂಡ ಹಸು ಆಗ್ಲಿಕ್ಕೆ ಅನುವಾಗ್ತದೆ. ಅದರ ಜೊತೆಗೆ ಏನಂತಂದ್ರೆ, ಸಾಧಾರಣ 40-45 ದಿನ ಕಳೆದ ನಂತರ ಸ್ವಲ್ಪ ಸ್ವಲ್ಪನೆ ಚಿಗುರು ಹುಲ್ಲನ್ನ ತಿನ್ಲಿಕ್ಕೆ ಶುರು ಮಾಡ್ತದೆ. ಇದರಿಂದಾಗಿ ಅದರ ಹೊಟ್ಟೆ ಬೆಳವಣಿಗೆ ಸಹ ಸರಿಯಾಗ್ತದೆ, ಹಾಗೇನೆ ಮುಂದಿನ ದಿನಗಳಲ್ಲಿ ಬೆದೆಗೆ ಬರಲಿಕ್ಕೆ ಇದು ಅನುಕೂಲ ಆಗ್ತದೆ. ಹೇಳಿ, ಜರ್ಸಿ ಹಸುಗಳಲ್ಲಿ ಕರುಗಳನ್ನ ಪ್ರತ್ಯೇಕ ಮಾಡಿ ಹಾಲು ಉಳಿಸಬೇಕಾಗ್ತದ ಅಥವಾ ಕರುವನ್ನ ಕೆಚ್ಚಲಿಗೆ ಬಿಟ್ಟು ಹಾಲನ್ನ ಕುಡಿಸಬಹುದಾ? ಹೇಗೆ HF ಹಸುಗಳಲ್ಲಿ ಮಾಡಿದ ರೀತಿಯಲ್ಲೇ ಮಾಡಬೇಕಾಗುತ್ತೆ ಅಥವಾ ನಾಟಿ ಹಸುಗಳಂತೆ ಕರುಗಳನ್ನ ಬಿಟ್ಟು ಹಾಲನ್ನ ಹಿಂಡಬಹುದಾ? ಸಾಧಾರಣವಾಗಿ ಹೈನುಗಾರಿಕೆಯನ್ನ ನಾವು ಆರ್ಥಿಕ ಒಂದು ಚಟುವಟಿಕೆಯಾಗಿ ತೆಗೆದುಕೊಂಡಾಗ ಅದನ್ನ ನೇರವಾಗಿ ಕೆಚ್ಚಲಿಗೆ ಬಿಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂತಂದ್ರೆ ಕೆಚ್ಚಲಿನಲ್ಲಿ ಎಷ್ಟು ಹಾಲಿದೆ, ಕರು ಎಷ್ಟು ಹಾಲು ಕುಡಿತಾ ಇದೆ ಅಂತಕ್ಕಂತ ಒಂದು ಅಂದಾಜು ನಮಗೆ ಸಿಕ್ಕೋದಿಲ್ಲ. ಬೆಸ್ಟ್ ಏನಂತಂದ್ರೆ ಹಾಲನ್ನ ಕರೆದು ಬಿಟ್ಟು ಅದನ್ನ ಕೃತಕವಾಗಿ ಬಾಟ್ಲಿಗೆ ಹಾಕಿ ಕೊಡ್ತಕ್ಕಂಥದ್ದು ಕೂಡ ಸೂಕ್ತ. ಇದರಿಂದ ಏನಿರುತ್ತೆ, ನಿರ್ದಿಷ್ಟವಾಗಿ ಒಂದು ದಿನಕ್ಕೆ ಎಷ್ಟು ಹಾಲನ್ನ ನಾವು ಕರು ಕೊಡಬೇಕು ಅಷ್ಟು ಹಾಲನ್ನ ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಕೆಚ್ಚಲಿಗೆ ಸಹ ಬಿಡಬಹುದು, ಯಾಕಂದ್ರೆ ಹಾಲು ಇದರದ ಮೇನ್ ಉತ್ಪನ್ನ ಆಗಿರೋದ್ರಿಂದ ಕರೆದು ಬಿಟ್ಟು ಕುಡಿಸುವಂತದ್ದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜರ್ಸಿ ಹಸುವಿನ ಸಾಕಾಣಿಕೆ ಕುರಿತಂತೆ ವಿಸ್ತೃತವಾದ ವಿಚಾರಗಳನ್ನ ತಾವು ನಮ್ಮೊಡನೆ ಹಂಚಿಕೊಂಡ್ರಿ, ಸಲಹೆಗಳನ್ನ ನೀಡಿದ್ರಿ ಡಾಕ್ಟರ್ ಸುರೇಶ್ ಅವರೇ. ಮಲೆನಾಡು ಭಾಗಗಳಲ್ಲಿ ಅದರಲ್ಲೂ ಕೊಡಗು ಪ್ರಾಂತ್ಯದಲ್ಲಿ ರೈತರು ಜರ್ಸಿ ಕ್ರಾಸ್ ಹಸುಗಳನ್ನ ಸಾಕೊಂಡ್ರೆ ಒಳ್ಳೇದು, ಮತ್ತೆ ಆರ್ಥಿಕವಾಗಿಯೂ ಮಣ್ಣಿನ ಫಲವತ್ತತೆ ದೃಷ್ಟಿಯಲ್ಲೂ ಮತ್ತೆ ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಯೋಜನಗಳಾಗ್ತವೆ. ಈ ನಿಟ್ಟಿನಲ್ಲಿ ಕೃಷಿಕರು ಗಮನ ಹರಿಸಿ ತಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ಕೊಡಬಹುದಾ? ಖಂಡಿತವಾಗ್ಲು, ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಥವಾ ಮುಖತಃ ನಾವು ಜರ್ಸಿ ಒಂದು ಹೈನುಗಾರಿಕೆ ಘಟಕವನ್ನು ನೋಡಬೇಕಂದ್ರೆ ಸಹ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲಿನ ಫಾರ್ಮ್ನಲ್ಲಿ ನಾವು ಮಾದರಿ ಘಟಕವನ್ನ ಒಂದು ತೆರೆದಿದ್ದೇವೆ. ಯಾವುದೇ ದಿನ ಬಂದು ಬೆಳಗ್ಗೆ 9-4 ಸಮಯದಲ್ಲಿ ಅವರು ಬಂದು ನೋಡಬಹುದು. ಜೊತೆಗೆ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ಹಾಗೆ ಖುದ್ದಾಗಿ ದೂರವಾಣಿ ಮೂಲಕ ನನ್ನ ಸಂಪರ್ಕಿಸಬೇಕಂದ್ರೆ ನನ್ನ ದೂರವಾಣಿ ಸಂಖ್ಯೆ 9482452777 9482452777. ಧನ್ಯವಾದ ಸುರೇಶ್ ಅವರೇ. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಭಾಗದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರ ಜೊತೆಗೆ ಜರ್ಸಿ ಕ್ರಾಸ್ ಹಸುಗಳ ಸಾಕಾಣಿಕೆಯಲ್ಲಿ ಏನೇನು ವಿಷಯಗಳನ್ನು ತಿಳ್ಕೊಳ್ಬೇಕನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ನಿಮಗೆ ಬಿತ್ತರಿಸಿದ್ದೀವಿ. ಈ ನಿಟ್ಟಿನಲ್ಲಿ ತಾವು ಗಮನಹರಿಸಿ ಪ್ರಯೋಜನಗಳನ್ನು ಮಾಡಿಕೊಳ್ಳಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಹೂವಿನ ಸಗಣಿ ಮಣ್ಣಿಗೆ ಸದುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ಹೂವಿನ ಸಗಣಿ ಮಣ್ಣಿಗೆ ಸದುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ಈಗ ಕೇಳುವ ಕೃಷಿ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಾನು ಶಬಾನಾ ಎಂ ಶೇಖ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ, ಕೊಡಗು ಜಿಲ್ಲೆ. 2021-22 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಕೊಡಗು ಜಿಲ್ಲಾದ್ಯಂತ ಆರಂಭವಾಗಿರುತ್ತದೆ. ಈ ಬಾರಿಯ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಫಾರ್ಮರ್ ಕ್ರಾಪ್ ಸರ್ವೆ ಆಪ್ 2021-22 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಮೊಬೈಲ್ ಆಪ್ ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಯನ್ನು ನೇಮಿಸಲಾಗಿರುತ್ತದೆ. ಈ ಬೆಳೆ ಸಮೀಕ್ಷೆ ರೈತರು ಮಾಡ್ತಾ ಇದ್ದಾರೆ, ಇದರಿಂದ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಬೇಕಾದಲ್ಲಿ ಇದರಿಂದ ಸಂಗ್ರಹಿಸಲಾದ ಮಾಹಿತಿಯನ್ನು ಸರ್ಕಾರದ ಯೋಜನೆಗಳಿಗೆ ಬಳಸಲಾಗುತ್ತದೆ. ಮೊಟ್ಟ ಮೊದಲನೆಯದು ಪಹಣಿಯಲ್ಲಿ ಬೆಳೆ ವಿವರಗಳನ್ನು ಈ ಸಮೀಕ್ಷೆ ಆಧರಿಸಿ ದಾಖಲಿಸಲಾಗುತ್ತಿದೆ ಹಾಗೂ ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಮುಖಾಂತರ ಬೆಳೆ ಸಾಲ ನೀಡುವ ಸಂದರ್ಭದಲ್ಲಿ ಬೆಳೆ ಸಮೀಕ್ಷೆಯಿಂದ ಬಂದಿರುವ ಮಾಹಿತಿಯನ್ನು ಪರಿಶೀಲನೆ ಮಾಡಿ ಉಪಯೋಗಿಸ್ತಾ ಇದ್ದಾರೆ ಹಾಗೆ ಬೆಳೆ ವಿಮೆ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು ಈ ಸಮೀಕ್ಷೆಯಿಂದ ಉಪಯೋಗಿಸ್ತಾ ಇದ್ದಾರೆ ಬೆಳೆ ಕಟಾವು ಪ್ರಯೋಗಗಳ ಕೈಗೊಳ್ಳಲು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಈ ಮಾಹಿತಿಯನ್ನು ಉಪಯೋಗಿಸ್ತಾ ಇದ್ದೀವಿ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ರೈತರು ಸದರಿ ಅವಕಾಶದ ಸದುಪಯೋಗ ಪಡೆದುಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರವನ್ನು ತಾವೇ ಸರ್ಕಾರಕ್ಕೆ ನಿಗದಿತ ಸಮಯದೊಳಗೆ ವರದಿ ಮಾಡಲು ಈ ಮೂಲಕ ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಗ್ರಾಮದ ಖಾಸಗಿ ನಿವಾಸಿಯನ್ನು ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ತಮ್ಮ ಗ್ರಾಮದ ಗ್ರಾಮ ಲೆಕ್ಕಗಿರನ್ನು ಅಥವಾ ನಾಡ ಕಚೇರಿ ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ಸಹಾಯಕ ತೋಟಗಾರಿಕೆ ಇಲಾಖೆ ಕಚೇರಿಗಳಿಗೂ ಸಂಪರ್ಕಿಸಿಕೊಳ್ಳಬಹುದು ಅಂತ ಇನ್ನೊಮ್ಮೆ ಕೋರ್ತಾ ಇದ್ದೇನೆ ಧನ್ಯವಾದಗಳು ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ ಚಿಂತೆ ಬೇಡ ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಹೆಣ್ಣು ಗಂಡಿಗೆ ಸಮಾನ ಕೂಲಿ ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ ನಿಮಗಿದೋ ಸರ್ಕಾರದ ಕರೆ ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ನಿಮ್ಮ ಕುಟುಂಬ ಸ್ನೇಹಿತರು ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜೊಂಪೆನ ವಿವರ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ನಿಧಾನಗತಿಯಲ್ಲಿ ನಡೆಯುತ್ತಿದ್ದು ಬೆಳೆ ಸಮೀಕ್ಷೆ ಚುರುಕುಗೊಳಿಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲ್ಲವು ನಿರ್ದೇಶನ ಕೊಟ್ಟಳು ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಬೆಳೆ ಸಮೀಕ್ಷೆ ಪ್ರಗತಿ ರಸಗೊಬ್ಬರ ಪೂರೈಕೆ ಮತ್ತಿತರ ಕೃಷಿ ಇಲಾಖೆಗೆ ಸಂಬಂಧಿಸಿದಂಗೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಅವು ಮಾತಾಡಿದವು ಜಿಲ್ಲೆಯಲ್ಲಿ ಡಿಎಪಿ ಎಂಒಪಿ ಕಾಂಪ್ಲೆಕ್ಸ್ ಇರದಂಗೆ ರಸಗೊಬ್ಬರಗಳಿಗೆ ಜಾಸ್ತಿ ಬೇಡಿಕೆ ಇದ್ದು ಇದರೊಟ್ಟಿಗೆ ಯೂರಿಯಾ ರಾಕ್ ಫಾಸ್ಟ್ ಎಸ್ಎಸ್ಪಿ ಸೇರಿದಂಗೆ ಸುಮಾರು ರಸಗೊಬ್ಬರಗಳಿಗೇನು ಬೇಡಿಕೆ ಉಂಟು ಈ ರಸಗೊಬ್ಬರಗಳನ್ನ ಜಾಸ್ತಿ ದಾಸ್ತಾನು ಇಡಿಕೆ ಕ್ರಮ ವಹಿಸಕೂತ ಜಿಲ್ಲಾಧಿಕಾರಿಯವರು ಸೂಚನೆ ಕೊಟ್ಟಳು ಒಂದು ಜಿಲ್ಲೆ ಒಂದು ಬೆಳೆ ಅಡಿ ಈ ಯೋಜನೆಯಡಿಯಲ್ಲಿ ಕಾಫಿ ಬೆಳೆ ಆಯ್ಕೆಯಾಗಿದ್ದು ಆ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಕೂತ ಈ ಸಂದರ್ಭದಲ್ಲಿ ತಿಳಿಸಿಳು ಈ ಸಭೆಯಲ್ಲಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಆರ್ಕೆ ಬಾಲಚಂದ್ರ ಕೃಷಿ ತೋಟಗಾರಿಕೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಕೊಡಗು ಜಿಲ್ಲೆಯಲ್ಲಿ ಇಂದು 38 ಹೊಸ ಕೋವಿಡ್-19 ಪ್ರಕರಣದ ದೃಢ ಆಟು ಮಡಿಕೇರಿ ತಾಲೂಕಲ್ಲಿ 13 ಸೋಮರಪೇಟೆ ತಾಲೂಕಲ್ಲಿ 14 ವಿರಾಜಪೇಟೆ ತಾಲೂಕಲ್ಲಿ 11 ಪ್ರಕರಣಗಳು ಕಂಡುಬಂದಿತು ಜಿಲ್ಲೆನ ಒಟ್ಟು ಪ್ರಕರಣಗಳ ಸಂಖ್ಯೆ 33,298 ಆಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 43 ಜನ ಹುಷಾರಾಗಿ ಮನೆಗೆ ಹೋಗೋಳು. 489 ಸಕ್ರಿಯ ಪ್ರಕರಣಗಳಿದ್ದು ಕಳೆದ 24 ಗಂಟೆಗಳಲ್ಲಿ 1 ಸಾವು ಆಟು. ಇಲ್ಲಿ ಮುಟ್ಟ 409 ಜನ ಈ ರೋಗದ ಜೀವ ಕಳ್ಕೊಂಡಳು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 80 ಆಗಿದ್ದು ಪಾಸಿಟಿವಿಟಿ ರೇಟ್ 0.71 ಆಟೂತ ಜಿಲ್ಲಾಧಿಕಾರಿ ಚಾರ್ಲತಾ ಸೋಮಲವು ತಿಳಿಸಿದಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ವತಿಯಿಂದ ಆಗಸ್ಟ್ 31 ಬೆಳಗ್ಗೆ 10 ಗಂಟೆಗೆ ಪೊನ್ನಂಪೇಟಿನ ಅಪ್ಪಚಕವಿ ವಿದ್ಯಾಲಯದಲ್ಲಿ ಕೊಡವ ಭಾಷಾ ಕಲಿಕಾ ಪಾಠ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮತ್ತೆ ಕುಸಿ ಇರುವ ಶಿಕ್ಷಕರಿಗೆ ಕೊಡವ ಭಾಷೆನ ಬಳಕೆ ಮತ್ತೆ ಪರಿಚಯದ ಕುರಿತಂಗೆ ಸಂವಾದ ಕಾರ್ಯಕ್ರಮ ನಡೆದಿದೆ ಅಂತ ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯವು ತಿಳಿಸಿದಳು. ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವರಾದ ಎಸ್ ಅಂಗಾರಾವು ಇದೇ 27ಕ್ಕೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಬೆಳಗ್ಗೆ 10:30 ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ದಶವರ್ಷ ಸಂಭ್ರಮನ ಉದ್ಘಾಟನೆ ಮಾಡುವೆ. ಮತ್ತೆ ಮಧ್ಯಾಹ್ನ ಕಗ್ಗೋಡ್ಲುನ ಪ್ರಗತಿಪರ ರೈತ ಮಂದ್ರೀರ ತೇಜಸ್ ನಾನಯ್ಯ ಅವರ ಕಚೇರಿಗೆ ಭೇಟಿ ಕೊಟ್ಟವೆ. ಮತ್ತೆ ಗುಡ್ಡೆ ಹೊಸೂರು ಫಾರ್ಮ್ ಮೇರಾ ರೆಸಾರ್ಟ್ಲಿ ಇಲಾಖಾಧಿಕಾರಿಗಳೊಟ್ಟಿಗೆ ಪ್ರಗತಿ ಪರಿಶೀಲನಾ ಸಭೆ. ಮತ್ತೆ ಹಾರಂಗಿ ಮೀನುಮರಿ ಪಾಲನಾ ಕೇಂದ್ರದಲ್ಲಿ ಮಹಾಶೀರ್ ಮೀನುಮರಿ ಉತ್ಪಾದನಾ ಪ್ರಕ್ರಿಯೆ ಹಂಗೆ ಗರಗಂದೂರು ಎಂಟಿ ವಿಜಯೇಂದ್ರ ಅವರ ಮೀನು ಕೃಷಿ ಕೊಳಗಳಿಗೆ ಭೇಟಿ ಕೊಟ್ಟು ಚರ್ಚೆ ನಡೆಸುವೆತ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿಯವು ತಿಳಿಸಿದಳು. 2021-22 ಸಾಲಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ನಡೆಯಲಿ. 2020ನೇ ಕ್ಯಾಲೆಂಡರ್ ವರ್ಷದಲ್ಲಿ ಅಂತಾರಾಷ್ಟೀಯ ಮತ್ತು ರಾಜ್ಯ ಮಟ್ಟದ ಅಧಿಕೃತ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕ ಗೆದ್ದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ ಕೊಡುಗೆ ಅರ್ಜಿ ಕರೆದಳು. ಅರ್ಹತೆ ಇರವು ಸೆಪ್ಟೆಂಬರ್ 17 ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಅರ್ಜಿ ಕೊಡಕೃತ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದಳು. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಕೊಡಗು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಚೆನ್ನೈನ ಕೋಟೆ, ಮಾಲ್ದಾರೆ, ಕೇಬಾಡಗ, ನಿಟ್ಟೂರು, ದೇವರಪುರ, ತಿತಿಮತಿ ಮತ್ತು ನಾಲ್ಕೇರಿ ಹಡೆಗಳಲ್ಲಿ ಹಕ್ಕುಪತ್ರ ಪಡ್ಕೊಂಡು ಮನೆ ಇಲ್ಲದೇ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಫಲಾನುಭವಿಗಳಿಗೆ ವೈಯಕ್ತಿಕ ಅರಣ್ಯ ಹಕ್ಕು ಮಾನ್ಯ ಮಾಡಲಾದ 613 ವಸತಿರಹಿತ ಫಲಾನುಭವಿಗಳಿಗೆ ಹೊಸದಾಗಿ ವಸತಿ ಮನೆಗಳನ್ನ ಕಟ್ಟಿಕೆ ಅನುಮತಿ ನೀಡಲಾಯಿತು. ಶಾಸಕರಾದ ಕೆಜಿ ಬೋಪಯ್ಯ ಅವರ ಪ್ರಯತ್ನ ಹಂಗೆ ಶಿಫಾರಸಿನಂಗೆ ಈ ಅನುಮತಿ ಸಿಕ್ಕಿಟೂತ ವನ್ಯಜೀವಿ ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕರು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವು ತಿಳಿಸಿದಳು. ಆಗಸ್ಟ್ 29 ರಾಷ್ಟೀಯ ಕ್ರೀಡಾ ದಿನಾಚರಣೆ ನಿಟ್ಟಿನಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ವತಿಯಿಂದ ಕ್ರೀಡಾ ದಿನಾಚರಣೆನ ಸರ್ಕಾರದ ಆದೇಶದಂಗೆ ಸರಳ ಆಗಿ ಆಚರಣೆ ಮಾಡಲಾಗ್ತಾ ಉಂಟು. ಈ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಮಟ್ಟದ ಶಟಲ್, ಬ್ಯಾಡ್ಮಿಂಟನ್, ಟೇಬಲ್ ಟೆನಿಸ್, ಸ್ಕ್ವಾಷ್ ಹಂಗೆ ಹಾಕಿ ಪಂದ್ಯಾವಳಿನ ಇದೇ 27ಕ್ಕೆ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣೆಯಲ್ಲಿರುವ ಒಳಾಂಗಣ ಕ್ರೀಡಾಂಗಣ ಹಂಗೆ ಪೊನ್ನಂಪೇಟಿನ ಹಾಕಿ ಟರ್ಫ್ಲ್ಲಿ ಏರ್ಪಾಟು ಮಾಡಲಾಯಿತು. ಈ ಪಂದ್ಯಾಟದಲ್ಲಿ ಭಾಗವಹಿಸಿಕೆ ಕುಸಿಯಿರುವ ಕ್ರೀಡಾಪಟುಗ ಇಲಾಖೆಯಿಂದ ಜಾಸ್ತಿ ಮಾಹಿತಿ ಪಡ್ಕೊಳಕ್ಕೂ ಇಲಾಖೆನ ಸಹಾಯಕ ನಿರ್ದೇಶಕರಾದ ಗುರುಸ್ವಾಮಿಯು ತಿಳಿಸಿದಳು. ಅಂಚೆ ಅದಾಲತ್ನ ಸಭೆ ಸೆಪ್ಟೆಂಬರ್ 6 ಬೆಳಗ್ಗೆ 11 ಗಂಟೆಗೆ ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಿಸಿದ ಎಲ್ಲಾ ತರಹದ ದೂರುಗಳನ್ನ ತಕೊಂಡು ಚರ್ಚೆ ನಡೆಸಲಾದೆ. ದೂರುಗೆ ಏನಾದರೂ ಇದ್ದರೆ ಅಂಚೆ ಅದಾಲತ್ ಬರೆದು ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಯುಕೆ ಸೆಪ್ಟೆಂಬರ್ 3 ತಲುಪುವಂಗೆ ಕಳಿಸಕ್ ಹಂಗೆ 6 ನಡೆಯುವ ಸಭೆಯಲ್ಲಿ ತಮ್ಮ ಸ್ವಂತ ಖರ್ಚಲ್ಲಿ ಬಂದು ಭಾಗವಹಿಸಕ್ಕಂತ ಕೊಡಗು ಅಂಚೆ ವಿಭಾಗದ ಅಧೀಕ್ಷಕರು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ. ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಂಡೀಷನ್ ಸಪ್ಲೈ.

ಅಂಚೆ ಅದಾಲತ್ರ ಮಿನ್ಯತ್ರ ಸಭೆ ಸೆಪ್ಟೆಂಬರ್ 6 ಪಲಕ 11 ಗಂಟೆಗೆ ಕೊಡಗು ಅಂಚೆ ವಿಭಾಗತ್ರ ವಿಭಾಗೀಯ ಕಚೇರಿಲಿ ನಡಪ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಅಂಚೆ ಸೇವೆಗೆ ಸಂಬಂಧಪಟ್ಟಂತ ಎಲ್ಲ ತರತರ ಪುಕಾರನ್ನು ಸ್ವೀಕಾರ ಮಾಡಿ ಚರ್ಚೆ ನಡೆತುವ. ಜಿಲ್ಲೆಯ ಅಂಚೆ ಸೇವೆಗೆ ಸಂಬಂಧಪಟ್ಟಂತೆ ಪುಕಾರೆನ್ನೆಂಗೆ ಉಂಡೆಂಗಿ ಅಧೀಕ್ಷಕಂಗ ಕೊಡಗು ಅಂಚೆ ವಿಭಾಗ ಮಡಿಕೇರಿ ಹಿಂಗಕ್ಕ ಸೆಪ್ಟೆಂಬರ್ 3 ಒಳಗೆ ಕಾಗದ ಇತ್ತುವನಿಗೆ ಎಳೆದಿ ತಾಯ್ಕೋಲು. ಆಗಸ್ಟ್ 29 ನಡಪಂತ ರಾಷ್ಟೀಯ ಕ್ರೀಡಾ ದಿನತನ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಆದನಲ್ಲಿ ಸರಳ ಆಯ್ತು ನಡೆತುವನಕ್ಕೆ ಸರ್ಕಾರ ಆದೇಶ ಮಾಡಿತು. ಈ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್, ಸ್ಕ್ವಾಶ್ ಪಿಂಜ ಹಾಕಿ ಕಳಿಕೂಟತನ ಆಗಸ್ಟ್ 27 ಪಲಕ 10 ಗಂಟೆಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ಉಳ್ಳ ಒಳಾಂಗಣ ಕಳಿಪರಂಬಲು ಪಿಂಜ ಪೊನ್ನಂಪೇಟೆ ಹಾಕಿ ಟರ್ಫ್ ನಡೆತುವನಿಗೆ ತೀರ್ಮಾನ.